ಉದಾಹರಣೆಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಮಗೆ ಎಸ್ಪೆಷಲಿ ಕೋವಿಡ್ ಟೈಮ್ಗೆ ನಾವು ನೋಡಿದಾಗ ಮಾರುಕಟ್ಟೆಗಳೆಲ್ಲ ಯಾವಾಗ ಕ್ಲೋಸ್ ಆಯಿತು ಅಂತ ಸಂದರ್ಭದಲ್ಲಿ ಎಫ್ಪಿಒಗಳು ಸಾವಿರಾರು ಮೆಟ್ರಿಕ್ ಟನ್ ಉತ್ಪನ್ನಗಳನ್ನು ರೈತರಿಂದ ಖರೀದಿ ಮಾಡಿ ಗ್ರಾಹಕರಿಗೆ ತಲುಪಿಸುವಂತಹ ಒಂದು ಚಟುವಟಿಕೆಯನ್ನು ಮಾಡಿದ್ದಾರೆ. ಯಾವತ್ತು ನಾವು ಈಗ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಅಥವಾ ಟೈರ್ ಟೂ ಟೈರ್ ತ್ರೀ ಸಿಟೀಸ್ಗೆ ಹೋದ್ರೆ ನಾವು ಕೇವಲ ನೋಡೋದು ಹೋಲ್ಸೇಲ್ ಮಾರುಕಟ್ಟೆಗಳನ್ನು ಮಾತ್ರ ನೋಡ್ತೀವಿ. ಸಗಟು ಮಾರುಕಟ್ಟೆಗಳಲ್ಲಿ ರೈತರು ಉತ್ಪನ್ನಗಳನ್ನು ತಂದು ಅಲ್ಲಿ ಹಾಕ್ತಾರೆ, ಹಾಕಿದ ನಂತರ ಅಲ್ಲಿ ಅದನ್ನ ಮುಂದೆ ಗ್ರಾಹಕರು ಬಂದು ಖರೀದಿ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ಅದನ್ನ ನೆಕ್ಸ್ಟ್ ಅಗ್ರಿಗೇಟರ್ಸ್ ಬಂದು ಖರೀದಿ ಮಾಡ್ಕೊಂಡು ಹೋಗುವಂಥದ್ದು. ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕರೆ ಬಂದಿದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಮಾದೇವ ಸೆಂಟರ್ ಮಾಡೋ ನಮಸ್ಕಾರಗಳು. ಸಿರಿ ತೋಟಗಾರಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಗಳು. ನಮ್ ಧನ್ಯವಾದ. ತಮ್ಮ ಪ್ರಶ್ನೆ ಸರ್, ಈ ಸಂಸ್ಕರಣಾ ಘಟಕವನ್ನ ತಾಲೂಕು ಮಟ್ಟದಲ್ಲಿ ಮಾಡೋದು ಉತ್ತಮನೋ, ಹೋಬಳಿ ಮಟ್ಟದಲ್ಲಿ ಮಾಡೋದು ಉತ್ತಮನೋ, ಅದು ಜಿಲ್ಲಾ ಮಟ್ಟದಲ್ಲಿ ಮಾಡೋದು ಉತ್ತಮನೋ ಅಂತ ತಮ್ಮ ಪ್ರಶ್ನೆ ಗುರುಗಳ. ನಮ್ಮ ಪ್ರಶ್ನೆಗೆ ಕ್ಷಮಾ ಪಾಟೀಲ್ ಉಪನಿರ್ದೇಶಕರು ಉತ್ತರಿಸ್ತಾರೆ, ಹೇಳಿ ಮೇಡಮ್. ಇದನ್ನ ಎಫ್ಪಿಒಗೆ ಎಲ್ಲಿ ಜಾಗ ಲಭ್ಯತೆ ಇದೆ ಅದನ್ನ ನೋಡಿಕೊಂಡು ನಾವು ಘಟಕವನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಒಂದು ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಬೇಕಂದ್ರೂ ಎಫ್ಪಿಒಗೆ ತನ್ನದೇ ಆದಂತಹ ಒಂದು ಜಾಗದ ಲಭ್ಯತೆ ಬೇಕಾಗುತ್ತೆ. ಆಮೇಲೆ ಅದರ ಜೊತೆ ಜೊತೆಗೆ ಅಲ್ಲಿ ಸಾಗಾಣಿಕೆ ವಾಹನ ಬರುವಂತಹ ಅವಕಾಶಗಳಿದಾವ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಲ್ಲಿ ಸರಿಯಾಗಿದೆನಾ, ನೀರಿನ ಸೌಲಭ್ಯ ಸರಿಯಾಗಿದೆನಾ, ಇವನ್ನೆಲ್ಲ ನೋಡಿಕೊಂಡು ನಾವು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಸಂಸ್ಕರಣಾ ಘಟಕವನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ಒಂದು ಇನ್ಪುಟ್ಗಳೇನಿದ್ದಾವೆ, ರಾ ಮಟೀರಿಯಲ್ ಅಂತ ಹೇಳ್ತೀವಿ, ಅಂಥ ಉತ್ಪನ್ನಗಳ ಲಭ್ಯತೆ ಅಲ್ಲಿದ್ದೀವಿ. ಈಗ ಒಂದು ಟೊಮ್ಯಾಟೊಯಿಂದ ನಾವು ಒಂದು ಸಾಸ್ ಮಾಡೋ ಘಟಕ ಹಾಕಿದರೆ ಆ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಟೊಮ್ಯಾಟೊ ಲಭ್ಯತೆ ಇದೆನಾ, ಅಥವಾ ಒಂದು ತೆಂಗಿನ ನಾವು ಒಂದು ಸಂಸ್ಕರಣಾ ಘಟಕ ಹಾಕಿದರೆ ಸಾಕಷ್ಟು ಪ್ರಮಾಣದಲ್ಲಿ ತೆಂಗು ಅಲ್ಲಿ ಲಭ್ಯತೆ ಇದೆನಾ, ಈ ತರ ಎಲ್ಲಾ ನಾವು ವಿವರಗಳನ್ನ ನೋಡಿಕೊಂಡು ಒಂದು ಘಟಕವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಹೌದು, ಖಂಡಿತ. ಉತ್ತಮ ಮಾಹಿತಿ ಕೊಟ್ಟಿದ್ರೆ ಮೇಡಮ್, ತುಂಬಾ ಅಭಿನಂದನೆ. ಧನ್ಯವಾದಗಳು. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಟೊಮೆಟೊ ಬೆಳಿತೀವ್ರಿ, ಅದನ್ನ ಮಾರ್ಕೆಟಿಂಗ್ ನಾವು ಮಾಡಿ ಎಲ್ಲ ಸಂಸ್ಕರಣೆ ಮಾಡಿ ಮಾಡ್ತೀವ್ರಿ, ಅದು ಮಾರಾಟ ಯಾವ ಗ್ಯಾರಂಟಿ ಬೇಕಲ್ರಿ ಮೇಡಮ್? ತಾವು ಎಲ್ಲಿಂದ ಮಾತಾಡ್ತೀರಿ ತಮ್ಮ ಹೆಸರು? ನಾವು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ಹೊನ್ವಾಡ ಗ್ರಾಮ. ನಮಸ್ಕಾರ. ಇವಾಗ ನೀವು ಮಾರುಕಟ್ಟೆಗೆ ಏನು ನೀವು ಗ್ಯಾರಂಟಿ ಅಂತ ಕೇಳ್ತಾ ಇದ್ದೀರಿ. ಈ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ನೀವು ಯಾವ ಸೀಸನ್ ಅಲ್ಲಿ ಬೆಳೀತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಎಲ್ಲರೂ ಬೆಳೆಯೋ ಸೀಸನ್ ಅಲ್ಲಿ ನೀವು ಕೂಡ ಬೆಳೆದ್ರೆ ಅದಕ್ಕೆ ಉತ್ತಮ ದರ ಲಭ್ಯ ಆಗದೇ ಇರಬಹುದು. ಎಲ್ಲಾ ರೈತರು ಬೆಳೆಯೋದನ್ನ ಬಿಟ್ಟು ನೆಕ್ಸ್ಟ್ ನೀವು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ಬೆಳೆದ್ರೆ ಬಹುಶಃ ನಿಮಗೆ ಖಂಡಿತ ಉತ್ತಮ ಬೆಲೆ ದೊರಕುತ್ತೆ. ಅದಲ್ದೇನೆ ನೀವು ಎಲ್ಲರ ತರ ನೀವು ಅದೇ ಲೋಕಲ್ ಮಾರ್ಕೆಟ್ಗೆ ಹೋಗಿ ನೀವು ಸಪ್ಲೈ ಮಾಡಿದ್ದಾದ್ರೆ, ಈಗ ಎಲ್ಲರೂ ನೀವು ತಿಕೋಟ ಮಾರ್ಕೆಟಿಗೆ ತಗೊಂಡೋಗಿ ಹಾಕ್ತಾರೆ ಅಂತ ನೀವು ತಿಕೋಟ ಮಾರ್ಕೆಟಿಗೆ ಹಾಕಿದ್ರೆ ಬಹುಶಃ ನಿಮಗೆ ಸಿಗ್ಲಿಕ್ಕಿಲ್ಲ. ಅಲ್ಲಿ ಹತ್ತಿರದಲ್ಲಿ ಇನ್ ಯಾವ ಪ್ರದೇಶದಲ್ಲಿ ನಿಮಗೆ ಬೆಳೆ ಏನು ಒಂದು ಬೆಲೆ ಚೆನ್ನಾಗಿದೆ ಹಿಂದಿನ ದಿನ ಅದನ್ನ ನೋಡಿಕೊಂಡು ನೀವು ನೆಕ್ಸ್ಟ್ ಡೇ ಅಲ್ಲಿ ಸಪ್ಲೈ ಮಾಡಿದ್ದಾದ್ರೆ ಖಂಡಿತ ಉತ್ತಮ ಒಂದು ಬೆಲೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಮೇಡಮ್ ಅವ್ರೆ, ಈಗ ನಾವು ಸಾಸ್ ಮಾಡುವ ಘಟಕ ಹಾಕಬೇಕಾದ್ರೆ ನಾವು ಎಷ್ಟು ಈಗಾಗಲೇ ಎಷ್ಟು ಆಗಿದೀರಿ, ಅದು ನಮಗೇನು ಗೌರ್ಮೆಂಟ್ ಸಹಾಯ ಸೌಲಭ್ಯ ಇದೆಯೇನ್ರಿ? ಹಾ, ಅಲ್ಲಿ ಸಿಗ್ತೈತ್ರಿ ನಿಮ್ಗ. ಏನಂದ್ರೆ ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ಅನ್ನುವಂತ ಒಂದು ಪ್ರೋಗ್ರಾಮ್ ಐತ್ರಿ. ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಒಳಗ ನೀವು 10 ಲಕ್ಷ ಘಟಕದ ನೀವು ಸ್ಥಾಪನೆ ಮಾಡಿದ್ರೆ ಅದಕ್ಕೆ ನಿಮಗೆ ಶೇಕಡಾ 40% ಸಬ್ಸಿಡಿ ಅಲ್ಲಿ ಸಿಗ್ತೈತಿ. ಸೊ ನೀವು ಅದನ್ನ ತಗೊಂಡು ಕೂಡ ಸಂಸ್ಕರಣೆ ಘಟಕವನ್ನ ಸ್ಥಾಪನೆ ಮಾಡಬಹುದು. ಇನ್ನೊಂದ್ರಿ, ಈ ಇದಕ್ಕ ಯಾವ್ದು ಪುದಿನಾ ಸೊಪ್ಪಿಗೆ ನಮಗೆ ಏನು ಸುಮ್ಮ ಸುಮ್ಮನೆ ಹೇಳ್ಯಾರು, ಏನ್ ಮಾಡ್ಯಾರ ಅದನ್ನ ಡಾಕ್ಟರ್ ಚೀಟಿ ತೊಂಬತ್ತಾರ ಪುದಿನಾ ಸೊಪ್ಪು ಮಾರ್ಬೇಕಂತ ಹೇಳಿ ನಾವು ಕೇಳಕ್ ಹೋಗಿದ್ದೇರಿ. ಆ ತರದ ಮಾಹಿತಿ ನಮ್ಗೆ ಯಾವ್ದು ಇಲ್ಲರಿ. ನೀವು ಈ ಪ್ರೋಗ್ರಾಮದ ಕೊನೆಗೆ ನನ್ನ ನಂಬರ್ ಕೊಡ್ತಾರ, ನೀವು ಆಮೇಲೆ ನನಗೆ ಮಾತಾಡ್ರಿ, ಬೇರೆಯವ್ರದ್ದು ಕರೆ ಬರ್ತವ. ಆಮೇಲೆ ನೀವು ನನ್ನ ನಮಸ್ಕಾರ. ಮತ್ತೊಬ್ರು ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ಹಲೋ, ತಮ್ಮ ಹೆಸರು? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡುದ್ರಿ. ಭೀಮರಾವ್ ಅವ್ರೆ, ತಮ್ಮ ಪ್ರಶ್ನೆ. ಬಾಳೆ ಬೆಳೆ ಸಂಸ್ಕರಣಾ ಘಟಕ ಎಲ್ಲಿ ಸ್ಥಾಪನೆ ಇದಾವ್ರಿ, ಎಲ್ಲಿದಾವ್ರಿ? ನಿಮ್ಗ ಅಂದ್ರೆ ನಿಮ್ದು ನೀವು ಬಾಳೆ ಬೆಳಿತೀರೇನ್ರಿ? ಬಾಳೆ ಸ್ವಲ್ಪ ಬೇರೆದವ್ರದ್ದು ಐತ್ರಿ, ನಾವು ಬಾಳೆ ಹಚ್ಚಬೇಕು ಮಾಡಿದೇವ್ರಿ.

ಏನಿದು ಈ ಒಂದು ಎಫ್ ಪಿ ಒ ಒಂದು ಕಾರ್ಯಚಟುವಟಿಕೆ ಏನು, ಇದರ ಒಂದು ಉದ್ದೇಶ ಏನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗತ್ತೆ. ನಿಮ್ಮನ್ನು ಅವರು ನೇರವಾಗಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಯಾವ ನಂಬರ್ಗೆ ಅವರು ಕರೆ ಮಾಡಬಹುದು ಅಂತ ಹೇಳಿ? 0802656553 0802 2 5 2 6 5 6 5 5 3 3. ಆಯ್ತು ಕ್ಷಮಾ ಪಾಟೀಲ್ ಅವರೇ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ರೈತ ಉತ್ಪಾದಕರ ಸಂಸ್ಥೆಯ ಪಾತ್ರ ಕೃಷಿ ಉತ್ಪಾದನಾ ಮಾರುಕಟ್ಟೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಹಾಗೂ ರೈತರ ಪ್ರಶ್ನೆಗಳಿಗೆ ತುಂಬಾ ಸೂಕ್ತವಾದಂತಹ ಒಂದು ಉತ್ತರಗಳನ್ನು ನೀಡಿದ್ದೀರಿ. ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ, ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸನು ಮಾಡಿಕೊಳ್ಳಿ. ಸಿರಿ ತೋಟಗಾರಿಕೆ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ತೋಟಗಾರಿಕೆ ಉಪನಿರ್ದೇಶಕರಾದ ಕ್ಷಮಾ ಪಾಟೀಲ್, ಸಹಕಾರ ನಂದನ್ ಕುಮಾರ್ ಎಲ್ವೋ, ಪ್ರಸ್ತುತಿ ಕೃಷ್ಣಪ್ಪ ಕೆ, ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ನಮ್ಮ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ ಸುದ್ದಿ ವಿಶೇಷ ಪ್ರಸ್ತುತಪಡಿಸುತ್ತಾರೆ ರುಮಾನಾ ಜಿಎಸ್. 6:30 ರಸವಾರ್ತೆ, 6:51 ಕಿಸಾನ್ವಾಣಿ ಕೃಷಿರಂಗ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭತ್ತದ ಕಟಾವಿನ ಸಂದರ್ಭದಲ್ಲಿ ಕೃಷಿಕರು ಅನುಸರಿಸಬೇಕಾದ ಕೃಷಿ ಮುಂಜಾಗ್ರತಾ ಕ್ರಮಗಳು ಹಾಗೂ ಕಟಾವಿನ ನಂತರ ಬೆಳೆಯಬಹುದಾದ ಬೆಳೆಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ ಟಿ ಭೈರಪ್ಪನವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:21 ಚಿತ್ರಗೀತೆಗಳು, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಮಾನ್ ಭವ, ಪ್ರಾಯೋಜಕರು ಯೋಜನಾ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಕರ್ನಾಟಕ ಸರ್ಕಾರ. 9:15 ಪತ್ರಿಕಾ ರಂಗದ ಇಂದಿನ ಸವಾಲು, ಈ ವಿಷಯವಾಗಿ ಮಾತನಾಡುತ್ತಾರೆ ರವೀಂದ್ರ ಜಿ ಭಟ್. 9:30 ರೂಪಕ ಕಾವ್ಯ ಸೃಷ್ಟಿ ಬೇಂದ್ರೆ ದೃಷ್ಟಿ, ರಚನೆ ಡಾಕ್ಟರ್ ಕೃಷ್ಣ ಕಟ್ಟಿ, ನಿರ್ಮಾಣ ರಮಾಎಸ್ ಹಿರೇಮಠ. 10:00 ಜನಪದ ವೈವಿಧ್ಯ, ಚಿತ್ತಾಪುರ ತಾಲೂಕು ಬೇನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕಂಬಾರ ಮತ್ತು ಸಂಗಡಿಗರಿಂದ ಭಜನೆ ಪದಗಳು, ನಂತರ ಶ್ರೀಮತಿ ಲಕ್ಕಮ್ಮ ಸಿಂಧಗಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ನಾಳೆ ಬೆಳಗ್ಗೆ 6:10 ಚಿಂತನ ಬೆಂಗಳೂರು ಕೇಂದ್ರದಿಂದ, 6:15 ಸ್ತುತಿ ಮಲ್ಲಿಕ, 6:45 ರೈತರಿಗೆ ಸಲಹೆ, 6:50 ಭಾವಗೀತೆ ಕೇಳುವಿರಿ, 7:15